ನಾವು ಹಡಿತಾವ್ರಿ. ಹೆಂಗ್ ಕಸ ತೆಗಿಯೋದನ್ನು ಆಳುಗಳ ಮುಂದೆ ನಾವೇ ಇದು ಮಾಡ್ತಾವ್ರಿ, ಕಸ ತಕೋತಾವ್ರಿ. ಮೂರು ಸ್ಟಾಪ್ ಇರ್ತಾವ್ರಿ, ಮೂರು ಸ್ಟಾಪ್ ಕುಳಿ ಕಡ್ಕೋತೀನ್ರಿ ನಾವೇ ಅಂದ್ ಹೇಳಿ ಜಾಸ್ತಿ ಆತ್ಮ ಯಜಮಾನ್ದಾಗನು ಎರಡು ಪ್ರಶಸ್ತಿ ಕೊಟ್ಟಾರ್ರಿ, ಧಾರವಾಡದಾಗ ಕೊಟ್ಟಾರ್ರಿ. ಹಿಂಗಾಗಿ ನಮ್ಗ ಚಲೋ ಅನಿಸ್ಯದ್ರಿ. ಹಿಂಗಾಗಿ ನಮ್ಮ ಮಂದಿಗೂ ಸಲಹೆ ಸೂಚನೆ ಕೊಟ್ಟಿದ್ದವ್ರು ನೀವು ಮಾಡ್ರಿ ಅಂತೇಳಿ. ಹಂಗೆ ವರ್ಷಿಗೆ ಪಡ ಜಾಸ್ತಿ ಆಗ್ಯಾವ್ರಿ ಊರಾಗ. ಫಸ್ಟ್ ಈಗ ಯಾರು ಇದ್ದಿತ್ತಿಲ್ರಿ ಪಡಗಳು, ನಮ್ದೇ ಒಂದೇ ಪಡಾರಿದ್ದಿ ಅಂದ್ ಹಿಂಗಾಯ್ಕಿಸಿಂದ ಎಲ್ಲಾರು ಹೆಚ್ಚಿಗೆ ಈ ವರ್ಷ ಹೆಚ್ಚಿಗೆ ಆಗ್ಯಾವ್ರಿ. ಇದೇ ಒಂದು 100 ಎಕರೆ ದ್ರಾಕ್ಷಿ ಪಡ ಆಗ್ಯಾವ್ರಿ. ಹಿಂಗ ನಮ್ಗೆ ಚಲೋ ಅನಿಸ್ಯದ ಎಣ್ಣೆ ಜೀವ ಅಮೃತ ಸಾಯೋಗ ಹೆಚ್ಚಾಗಿ ಬೆಳೆಸ್ತಾವ್ರಿ. ನಾವು ಜೀವ ಅಮೃತ ಮಾಡ್ತಾವ್ ಜಾಸ್ತಿ ಇದು ಮಾಡಾದ್ರಿ. ಹಿಂಗ ನಮ್ ಅನಿತಾವ್ರೆ, ಈಗ ನೀವು ಮನಿಯೊಳಗ ಕೆಲಸ ಮಾಡಬೇಕು ಮತ್ತ ಹೊಲದೊಳಗು ಕೆಲಸ ಮಾಡಬೇಕು. ಮನಿಯೊಳಗೆ ಕೆಲಸ ಮಾಡೋದು ಆರಾಮ ಇರ್ತದ, ಮತ್ತ ಹೊಲದೊಳಗೆ ಯಾಕೆ ಅದನ್ನು ಯಾಕೆ ತಗೊಂಡಿರಿ ಅಂತ? ಯಾ ಮಾಡ್ಬೇಕು, ನಮ್ಗೆ ಅದನ್ನು ಚಲೋ ಅನ್ಸದ್ರೆ ಅದಕ್ಕೆ ನಾವು ಮಾಡ್ಲಗತ್ತಿದ್ದಾವ್ರಿ. ಮನಿಯೊಳಗ್ನು ಮಾಡ್ಬೇಕ್ರಿ, ಹೊಲ್ದಾಗ್ನು ಮಾಡ್ಬೇಕು. ಹಿಂಗಾಯ್ಕಿಸಿಂದ ನಾವು ಮಾಡ್ಲಗತ್ತಿದ್ದಾರ. ನನಗೆ ಏನು ಬರ್ತಿತ್ತಿಲ್ರಿ, 15 ಸಾಲಿ ಕಲ್ಸನ್ನ ಈ ಕಡೆಗಣ್ಣ ಮನೆಗೆ ಬಂದಿದ್ರಿ, ನನಗೆ ರೊಟ್ಟಿ ಸುದಕ್ಕೆ ಬರ್ತಿತ್ತಿಲ್ರಿ. ಹಿಂಗಾಗಿ ನಾ ಎಲ್ಲ ಬಂದು ಇಲ್ಲೇ ಕಲ್ತೀನ್ರಿ. ನಮ್ಮ ಅತ್ತಿ ಮಾವ ಇದ್ರು ಅವರು ನಮ್ಗೆ ಅವಪ್ಪ ಇದ್ದಂಗೆ ನನಗೆ ಇದು ಮಾಡ್ಯಾರ್ರಿ. ಏನು ಬರ್ತಿದ್ರಿ ಕುರ್ಪಿ ಇದು ಕಸ ತೆಗೆದ್ ಹೆಂಗೆ ನನಗೆ ಅದು ಗೊತ್ತಿದ್ದಿತ್ತಿಲ್ರಿ. ಇಲ್ಲಿ ಬಂದೆ ನಾ ಎಲ್ಲ ಕಲ್ಕೊಂಡಿದ್ರಿ. ನನಗೆ ಏನ ಜಾಸ್ತಿ ಹೊಲ್ದಾಗ ಮಾಡ್ಬೇಕು ಅನ್ನೋದು ಹೌಸ ಹಂಬಲ ಆದ್ರಿ. ಈ ವರ್ಷ 1 ಎಕರೆ ಅಡಸ್ಗ ಓತಿ ಹೊಂಟಾರಿ, ನಮ್ಗೆ ಚಲೋ ಅನಿಸೋದ. 10 ಎಕರೆ ಪೂರಾ ದ್ರಾಕ್ಷಿ ಮಾಡಿದವ್ರು ನಾವು. ಹೆಂಗ್ ಕೃಷಿ ಇದ್ರಾಗನು ನನಗ ಎರಡ್ ಮೂರು ಸಾರಿ ಪ್ರಶಸ್ತಿ ಕೊಟ್ಟಾರ್ರಿ. ಈಗ ಹೊಲದೊಳಗ ನೀವ್ ಏನ್ ಮಾಡ್ತೀರಿ? ಈಗ ದ್ರಾಕ್ಷಿ ಬೆಳಿಬೇಕು ಅಂತಂದಾಗ ಅಲ್ಲಿ ಹೊಲಕ್ ಹೋಗಿ ನೀವು ಏನ್ ಕೆಲಸ ಮಾಡ್ತೀರಿ? ಕಸ ತೆಗೆದ್ರಿ, ಆಯ್ತು ಕುಳಿ ಬಂದ ಕಡೆ ಕುಳಿ ಸ್ಟಾಪ್ ಹೊಡಿತಾವ್ರಿ, ಇಂದ ಎಣ್ಣೆ ಹೊಡಿತೀನ್ರಿ ಅದ್ರಾಗ ಹಾಕೊಟ್ರಂದ್ರ ರೋಗ ಬಂದ ಕಡೆ ಒಂಜರ ಅದು ಇದು ವಾಂಜ್ ತೆಗೆದ್ರಿ ಅದನ್ನು ಮಾಡ್ತೀನ್ರಿ. ಅದು ಇದು ಆಧಾರದನ್ನ ಸಮಾಧಾನ ಆಗ್ಯಾಡ್ರಿ. ವಾಂಜ್ ಅತ್ ಬತ್ತಂದ್ರ ಇದು ಆಗ್ಯಾಡ್ರಿ. ಅಂದ್ ವಾಂಜ್ ಬಂದೊಂದ್ ಮನೆಯವ್ರೆ ಎಲ್ಲ ಜಾಸ್ತಿ ಮನೆಯವ್ರೆ ತಕೋತಾವ್ರಿ. ಜಿ ಹೆಚ್ಚಿನ ಆಳುಗಳು ಹಚ್ಚಾಲ್ರಿ ನಾವು ಮನೆಗೆ ಮಾಡ್ಕೋತೀನ್ರಿ ಅದಿಟ್ಟು ತಗೊಂಡು. ಎಷ್ಟು ಮಂದಿ ಇದೀರಿ ಮನೆಯೊಳಗ? ನಾವು 4 ಮಂದಿದ್ದಾರೆ. ಅಂದ್ರೆ ಮನಿ ಮಂದಿ ಎಲ್ಲಾರು ನೀವು ಹೊಲದೊಳಗೆ ಕೆಲಸ ಮಾಡ್ತಾ ಇದ್ರಿ? ಇದು ಮಾಡ್ತಾವ್ರಿ. ನಮ್ಗೆ ಮಾಡ್ಬೇಕಂತ ಹೇಳಿ ಹೊಲ್ದಾಗ ಅಪೇಕ್ಷೆ ಬಾಳದ್ರಿ. ನಾವು ಜಾಸ್ತಿ ಹೊಲ್ದಾಗೆ ಇದು ಮಾಡ್ತಾವ್ರಿ. ಇಲ್ಲಿ ಜಾಸ್ತಿ ಅಲ್ಲಿ ತಿರ್ಗಾಡಲ್ಲ ಏನು ಇದ್ರಿ. ಮಸ್ತ್ ಇದ್ರಾಗ ಜಾಸ್ತಿ ಹೊಲ್ದಾಗೆ ಮಾಡ್ಬೇಕು ಅನ್ನೋದು ಇದು ಅದ್ರ ನಮ್ಗೆ. ಜಾಸ್ತಿ 1 ಎಕರೆಗೆ 5-6 ಟನ್ ಮನುಕಿ ತೆಗಿತಾವ್ರಿ ನಮ್ಗೆ. ಹಿಂಗಾಗಿ ಶಿಂದ ಹೆಚ್ಚು ಮಾಡ್ಲಿಕತ್ತಾನು ಮತ್ತೆ ಇಟ್ಟು ಮಾಡಾಗ ಅಪೇಕ್ಷೆ ಆಗ್ಲಿಕತ್ತದ್ರಿ. ಅದಕ್ಕಾಗಿ ಹೆಚ್ಚಿಗೆ ಒಡಸ್ಕೋತ ಹೊಂಟಿದವ್ರಿ. ಪೂರಾ ನಮ್ಗೆ ಇದು ಚಲೋ ಅನಿಸ್ಯದ ನೋಡ್ರಿ. ಯಾವಾದ ರೋಗ ಇದು ಬತ್ತಂದ್ರೆ ಎಲ್ಲ ಕಂಟ್ರೋಲ್ ಮಾಡ್ತಾವ್ರಿ. ಯಾವಾದು ಇದು ಇಲ್ರಿ ನಮ್ಗೆ. ಇಂದ ಸಾಯೋ ಹೆಚ್ಚು ಬೆಳೆಸ್ತಾವ್ರಿ. ಉಚ್ಚಿ ಹೆಂಡಿ ಹಿಟ್ಟರಿ ಈ ಕಡ್ಡಿಗಳ ಹಿಟ್ಟರಿ ಸಾಯೋಗ ಹೆಚ್ಚು ಮಾಡ್ತಾವ್ರಿ. ಯಾವಾದು ಏನೂ ತೊಂದ್ರೆ ಇಲ್ರಿ. ಎಲ್ಲ ಮಸ್ತ್ ಚಲೋ ಮಾಡ್ತದ್ರಿ. ಈ ವರ್ಷ ಊರಾಗ ಎಟ್ಟೋ ಪಡಗಳು ಇದು ಆಗ್ಯಾವ್ರಿ, ಹಾಳಾಗ್ಯಾವ ಅಂದ್ರೆ ನಮ್ಮ ಪಡ ಠೀಕ್ ಅದ್ರಿ. ಈ ವರ್ಷ ಅಂದ್ರೂ ಜಾಸ್ತಿ ಹಾಳಾಗಿದ್ರಿ. ಮಮ್ಮಿ ಬುರಿ ಬಂದವ್ರು ಒಬ್ಬೊಬ್ಬ ಪಡಕ ನಮ್ಮ ಪಡಕ್ಕೆ ನಾಟ್ ಬುರಿ ಬಂದಿಲ್ರಿ ಅಂದ್ರೆ ಕಂಟ್ರೋಲ್ ಮಾಡಿದವ್ರಿ. ಚಲೋ ಅದ್ರಿ, ನಮ್ಗೆ ಚಲೋ ಅನಿಸ್ಯದ್ರಿ. ಮಾಡ್ಬೇಕನ್ನೋದಿನ ಹಚ್ಬೇಕನ್ನೋದನ್ನು ಹೌಸ್ರಿ. ಅಡಿಲ್ಲ, ಈಗ ನಿಮ್ಮ ತೋಟದೊಳಗ ನೀರಿನ ವ್ಯವಸ್ಥೆ ಹೆಂಗದ? ನೀರಾವರಿ ಹೆಂಗ್ ಮಾಡ್ತಾ ಇದ್ರಿ? ಡ್ರಿಪ್ ಎಲ್ಲ ಮಾಡಿರಿ? ಡ್ರಿಪೇ ಮಾಡಿದವ್ರಿ. ನೀರ ಎಲ್ಲ ತುಂಬಾ 10 ಎಕರೆ ಎಲ್ಲ ಡ್ರಿಪೇ ಅದ್ರಿ. 2 ಬೋರ್ ಅವ್ರಿ, ಡ್ರಿಪಿನ ಮ್ಯಾಗೇ ರೀ ಎಲ್ಲ. ನೀರಿನ ಸೌಲಭ್ಯ ಹೆಂಗದ? ನೀರು ವರ್ಷ ಪೂರ್ತಿ ಇರ್ತಾವ ಅಥವಾ ನೀರು ಕಡಿಮೆ ಬೀಳ್ತದ, ಏನಾರ ಸಮಸ್ಯೆ ಆಗ್ತಾವ? ನೀರಿಂದ ಏನ್ ಸಮಸ್ಯೆ ಇಲ್ರಿ. ವರ್ಷ ಪೂರ್ವ ಇರ್ತಾವ್ರಿ, ಲಟ್ಟ ಒಂದ್ ಹೊಂಡ ಆಗ್ಯದ್ರಿ, ಮಂಡಿ ಸ್ಟಾಕ್ ಮಾಡಿ ದ್ರಾಕ್ಷಿ ಇದು ಮಾಡ್ತಾರ್ರಿ. ನೀರಿಂದ ಏನ್ ನೀರು ತೊಂದ್ರೆ ಇಲ್ರಿ. ನೀರು ಜಾಸ್ತಿ ಅವ್ರಿ, ಹೊಂಡೆ ಲಟ್ಟ ಆದ್ರಿ ಅದಕ್ಕೆ ಹೊಂಡಿಗೆ ಬಿಡ್ತಾರ್ರಿ. ಈಗ ದ್ರಾಕ್ಷಿ ಬೆಳಿಬೇಕು, ಬೆಳದ ನಂತರ ಅದನ್ನ ಮನುಕ ಸಹಿತ ಮಾಡ್ತಾ ಇದ್ರಿ? ಮನುಕಿ ಮಾಡ್ತಾವ್ರಿ, ಮನುಕಿ ತೆಗಿತಾವ್ರಿ. ಶೆಡ್ ಅದ, 1 ಎಕರೆಗೆ 5-6 ಟನ್ ತೆಗಿತಾವ್ರಿ. ವರ್ಷ 22-23 ತೆಗಿತಾವ್ರಿ. ಎಷ್ಟು ಹೊಂಡತದ್ರ ನಮ್ಮ ಪಡಕ? ನಮ್ಗೆ ಯಾವಾದು ಇದು ಇಲ್ಲ ನೋಡ್ರಿ. ಮನುಕಿ ಮಸ್ತ್ ಚಲೋಗಿ ಹೊಂಡತಾವ್ರಿ. ಯಾವಾದು ಏನೂ ಪ್ರಾಬ್ಲಮ್ ಇಲ್ಲರಿ ಅದ್ರ. ಈಗ ಅದನ್ನ ಮಾರಾಟ ಮಾಡೋದಿತ್ತು ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಬಿಜಾಪುರ ತಾಸಗಾವ್ ಹೋಗ್ತದ್ರಿ, ಮಾರಾಟಕ್ಕೆ ಆ ಕಡೆ ಹೋಗ್ತಾವ್ರಿ. ಅಲ್ಲೇ ಇದು ಹಚ್ಚಿ ಬರ್ತಾರೆ ಟವರ್ಸ್ಗೆ, ಆ ಕಡೆ ತಾಸಗಾವ್ ಬಿಜಾಪುರಕ್ಕೆ ಹೋಗ್ತಾರೆ. ಈಗ ಈ ಒಂದು ಒಕ್ಕಲತನದ ಕೆಲಸ ನಿಮಗೆ ಮೊದಲು ಗೊತ್ತಿರಲಿಲ್ಲ, ದ್ರಾಕ್ಷಿ ಹೆಂಗ್ ಬೆಳಿಬೇಕು? ಗೊತ್ತೇ ಇದ್ದಿತ್ತಿಲ್ರಿ ನನ್ಗ. 10 ಸಾಲಿ ಬಿಡನ್ನ ಬಂದಿದ್ರಿ, ನನ್ ಕಸ ತೆಗಿಯೋದ ಅನ್ನೋದು ಹೆಂಗ ಅನ್ನೋದು ಗೊತ್ತಿದ್ದಿತ್ತಿಲ್ರಿ. ಎಲ್ಲ ಎಲ್ಲಿ ಬಂದ ಬಳಿಕ ನಾ ಕಲ್ತಿದ್ರಿ. ಅವ್ರು ನಮ್ಗೆ ಅವಪ್ಪ ಇದ್ದಂಗೆ ಯಾರ್ರಿ, ನಮ್ಗೆ ಏನು ಇದು ಇಲ್ಲ. ಈಗ ಬರ್ತಿತ್ತಿಲ್ಲ ಅಂದ್ರೆ ನೀವು ಹಿಂಗ್ಯಾಕ್ ಮಾಡ್ತೀರಿ, ಹಿಂಗ್ ಸಿಟ್ಟಿ ಇಲ್ಲಿ ಯಾವಾಗ ಇದು ಮಾಡ್ತಿಲ್ರಿ. ಅವರು ನಮ್ ಸಮಜಾಸಿ ಹೇಳ್ತಿರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತೇಳಿ ಸಮಜಾಸಿ ಹೇಳ್ತೀರಿ. ನಮ್ಗೆ ಯಾವಾಗ ಹಿಂಗ ತೊಂದ್ರೆ ಯಾಗ ಗೊತ್ತಿರ್ತಿಲ್ರಿ. ಹೆಣ್ಮಕ್ಳು ತರ ಹಂಗ ನಮಗ್ ಪಾಲಿಸ್ಯಾರ್ರಿ. ನಮ್ಗೆ ಏನು ಗೊತ್ತೇ ಇದ್ದಿತ್ತಿಲ್ರಿ, ಏನ್ ಅಡಿಗೆ ಸುದ್ಯಾಕ್ ಬರ್ತಿತ್ತಿಲ್ರಿ ನನಗ. ಎಲ್ಲಾನ ಇಲ್ಲಿ ಬಂದೇ ಕಲ್ತಿದ್ರಿ, ನನಗೆ ಏನು ಬರ್ತಿತ್ತಿಲ್ರಿ. ಈಗ ಮನಿಯೊಳಗನು ಕೆಲಸ ಮಾಡಬೇಕು,

ವಾತಾವರಣದ ಸಮಸ್ಯೆಗಳು ಆಗ್ಯಾವ ಹಂಗ ದ್ರಾಕ್ಷಿ ಒಳಗ? ಫಸ್ಟಿನ ಸರಿ ಮಳಿ ಆಯ್ತ್ರಿ, ಗಾರ್ ಬಿದ್ದೂರ ಹಿಂಗಾಯ್ಕೆ ನುಕ್ಸಾನ್ ಆಯ್ತ್ರಿ. ಫಸ್ಟಿನ ಪಡ ಪೂರ ಎಲ್ಲ ನೆಲಕ್ ದಿಕ್ಪಾಲ್ ಆಯ್ತ್ರಿ. ಅದು ಫಸ್ಟಿನ ಸರಿ ಹಸದ ಕಡೆಗೆ ಹಂಗ ನಮ್ಗ ಇದು ಐತ್ರಿ. ಅದ್ ಹಸದಾನ್ ನಮ್ಗ ಇದು ಏನ್ ಬತ್ತೇಕ್ಷ ನಮ್ಗ ಅನ್ಕೊಂಡವ್ರಿ. ಫಸ್ಟಿಗೆ ಹಾಳಾಯ್ತ್ರಿ, ಅದು ಪೂರ 4 ಎಕರೆ ಹಚ್ಚಿದವ್ರಿ. ಫಸ್ಟಿಗೆ ಅದೇ ಗಾರ್ ಬಿದ್ದು ಮಳಿ ಬಿದ್ದು ಎಲ್ಲ ಹಾಳಾಗಿ ಹೋಯ್ತ್ರಿ. ಐ ಮನ್ನೆ ಸರಿ ಒಂದ್ ತುಸ್ ಮಳಿ ಐತ್ರಿ, ಒಂಜರ ಇದು ಹೋಗ್ಯಾದ್ರಿ, ಬಹಳ ಏನಾಗಿಲ್ರಿ. ಹಿಂಗಾಯ್ಕೆ ನಮ್ಗ ಇದು ಹೋಗ್ಯಾದ್ರಿ ಒಂಜರ. ನಿಮಗೇನ್ ಅನಿಸ್ತದೆ ಇಷ್ಟು ವರ್ಷದ ಅನುಭವದೊಳಗ ದ್ರಾಕ್ಷಿ ಇನ್ನು ಮುಂದೂ ನಾವು ದ್ರಾಕ್ಷಿನೇ ಬೆಳಿಬೇಕು ಅಂತ ಅನಿಸ್ತದನೋ, ಅಥವಾ ಇಲ್ಲ ಬಾಳ ಇದು ಕಷ್ಟದ ಕೆಲಸದ, ಇದು ನಾವು ಬೇರೆ ಬೆಳಿ ತಗೋಬೇಕು ಅನ್ನುವಂಥದ್ದು ಏನಾದರೂ ವಿಚಾರಗಳು ಬರ್ತಾವ? ನಮ್ಗೆ ದ್ರಾಕ್ಷಿನೇ ಚಲೋ ಅನಿಸಿದ್ರೆ ನಾವು ದ್ರಾಕ್ಷಿನ ಮಾಡಬೇಕಾತಾವ್ರಿ. ಬೇರೆ ಏನ್ರಿ ಹಾಕ್ದವ್ ಗೋಧಿ ಜಾವ್ ಹಾಕ್ದವ್ ಅಂದ್ರೆ ನಮ್ಗೆ ಹೋಗಿ ನೀರು ಉಣಿಸೋದು ಆಗಲ್ರಿ, ಏನು ಇಲ್ಲರ. ದ್ರಾಕ್ಷಿನೇ ಚಲೋ ಅನಿಸಿದ್ರೆ ಅದಕ್ಕೆ ನಾವು ದ್ರಾಕ್ಷಿನೇ ಹಚ್ಚಬೇಕು, ಇನ್ನೊಂದು ಥೊಡೆ ನಮ್ಗೆ ಅನಿಸ್ಲಾಗತ್ತದ್ರಿ. ಬೇರೆ ಬೆಳೆ ಐತಂದ್ರೆ ಹೋಗಿ ನಮ್ಗೆ ಅಲ್ಲಿ ಮಾಡೋದಾಗಲ್ರಿ, ಇದು ಬೆಟ್ಕಿಸಿಂದ ಹಚ್ಚಿ ಕಡಿ ಮಾಡೋದಾಗಲ್ರಿ. ಅದಕ್ಕೆ ನಮ್ಗೆ ಏಕ ದ್ರಾಕ್ಷಾಗ ಕಾಯಂದೆ ದಗ ಚಾಲೂ ಇರ್ತದ್ರಿ ಅದ್ರಾಗ. ಹಿಂಗಾಯ್ಕೆ ನಾವು ದ್ರಾಕ್ಷಿನೇ ಹಚ್ಚಬೇಕು ಇನ್ನೊಂದು ತುಸ್ವತ್ತೆ ನಮ್ಗೆ ಅಪೇಕ್ಷೆ ಆದ್ರೆ ಮಾಡ್ಬೇಕಂತ ಹೇಳಿ ಅದೇ ಚಲೋ ಅನ್ಸಿದ್ರೆ ನಮ್ಗ. ಈಗ ನೋಡ್ರಿ ದ್ರಾಕ್ಷಿ ಅದನ್ನ ಚಾಟ್ನಿ ಮಾಡಬೇಕು ಅಥವಾ ಕಟ್ ಮಾಡಬೇಕು ಅಂತಂದಾಗ ಬಹಳ ಸೂಕ್ಷ್ಮ ಕೆಲಸ ಇರ್ತಾವ, ಅದಕ್ಕೆ ಒಳ್ಳೆ ಕೌಶಲ್ಯ ಇರುವಂತಹ ಲೇಬರ್ಗಳು ಸಿಗಬೇಕಾಗ್ತದೆ. ಹೆಂಗ್ ನಿಮ್ಮಲ್ಲಿ ಹೆಂಗ್ ಅದ ಲೇಬರ್ಗಳು, ಅದು ಅದಕ್ಕೆ ಚಾಟ್ನಿ ಮಾಡುವಂತವ್ರ ಲೇಬರ್ಗಳು ಸಿಗ್ತಾರ ಹೆಂಗ, ಅಥವಾ ಔಷಧದೊಳಗೆ ಎದ್ದುವಂತಹ ಕೌಶಲ್ಯ ಇರುವಂತವ್ರು ಸಿಗ್ತಾರ ಹೆಂಗ? ಟೈಮ್ ಟು ಟೈಮ್ ನಮಗೆ ಸಿಗಬೇಕು ಅಂತದೇನು ಸಮಸ್ಯೆ ಅದ ನಿಮ್ಮಲ್ಲಿ? ಏನಿಲ್ರಿ, ಟೈಮ್ ಸೀರೆ ಚಾಟ್ನಿ ಅಕ್ಟೋಬರ್ ದಾಗ ಕಾಯಿ ಚಾಟ್ನಿ ಹೊಡಿತದ್ರಿ, ಏಪ್ರಿಲ್ ದಾಗ ಕಡ್ಡಿ ಚಾಟ್ನಿ ಹೊಡಿತಾವ್ರಿ. ಹಿಂಗ ಯಾವ್ದು ಸಮಸ್ಯೆ ಇಲ್ರಿ. ಏಪ್ರಿಲ್ ದಾಗ ಕಡ್ಡಿ ಚಾಟ್ನಿ ಮಾಡೋದಿತ್ತಂದ್ರ ಲೇಬರ್ಗಳು ಚಲೋನೆ ಒಮ್ಮೆ 10-12 ಮಂದಿ ಈಗ ಹೇಳ್ಬಿಡ್ತಾರ್ರಿ, ಚಾಟ್ನಿ ಹೊಡಿತಾರ್ರಿ. ಅವ್ರು ಚಂದ ಚಂದ ಹೊಡಿತಾರ್ರಿ, ಇಲ್ಲೇ ಊರಾಗೆ ಹೊಡಿತಾರ್ರಿ. ಇವರ ಸೂರನವ್ರೆ ಹೊಡೆದಾರ್ರಿ, ಮಾಳಿಂಗ್ರ ವ್ಯವಸ್ಥೆ ಅವರು ಠೀಕ್ ಹೊಡೆದಾರ್ರಿ. ಯಾವ್ದು ಏನು ಇಲ್ರಿ, ಚಂದಾಗಿ ಚಲೋ ಚಾಟ್ನಿ ಹೊಡೆದಾರ್ರಿ. ಹಂಗ ಕಾಯಿ ಅಳಿಗೂ ಚಂದಾಗಿನೇ ಇದು ಮಾಡ್ಯಾರ್ರಿ, ಯಾವ್ದು ಏನು ಇದು ಇಲ್ರಿ. ಈಗ ನೀವು ಅದನ್ನ ಹೆಂಗ್ ಅವ್ರು ಹೆಂಗ್ ಚಟ್ನಿ ಮಾಡ್ತಾ ಇದ್ದಾರೆ, ಅದ್ರೊಳಗೆ ಏನು ವಿಜ್ಞಾನ ಅದ, ಅದ್ರ ಬಗ್ಗೆ ಏನಾದ್ರೂ ನೀವು ಅವ್ರ ಕಡೆ ತಿಳ್ಕೊಂಡಿರಿ, ಇದು ಹಿಂಗ್ ಮಾಡ್ಬೇಕಲ್ಲ ಅನ್ನುವಂಥದ್ದು ಏನು ವಿಚಾರ ತಿಳ್ಕೊಂಡಿರಿ ಅವ್ರ ಕಡೆ? ಅದ್ರ ದಿನ ಇದ್ರಿ ಹೊಡಿತಾರ, ಠೀಕೆ ಹೊಡಿತಾರ್ರಿ. ಅಂದ್ರೆ ನೋಡಿದವ್ರಿ ಹೆನಾಟ್ ಅದ್ರ ಜಾಸ್ತಿ ಮಾಹಿತಿ ಇಲ್ರಿ. ಈ ಕಡ್ಡಿ ಚಾಟ್ನಿ ಹೊಡಿತಾವ್ರಿ, ನಾವು ಹೊಡಿತಾವ್ರಿ ಕಡ್ಡಿ ಚಾಟ್ನಿ. ಕಾಯಿ ಅಳಿಗೆ ಒಂಜರ ಪ್ರಾಬ್ಲಮ್ ಆತದ್ರಿ, ಆ ಕಾಯಿ ಚಾಟ್ನಿ ಹೇಳಿ ಅಕ್ಟೋಬರ್ ದಾಗ ಅದು ಜಾಸ್ತಿ ನಂಗೆ ಮಾಹಿತಿ ಇಲ್ರಿ. ಈ ಕಡ್ಡಿ ಚಾಟ್ನಿ ಹೊಡಿತೀನ್ರಿ ನಾವು ಬರ್ತದ್ರಿ, ಕಡ್ಡಿ ಚಾಟ್ನಿ ಹೊಡಿತೀನ್ರಿ. ಆ ಕಾಯಿ ಅಳಿಗೆ ಒಂಜರ ಅವು ಕಣ್ಣಿಟ್ಟು ಇದು ಮಾಡ್ಬೇಕಾಗ್ತದ್ರಿ ಒಂಜರ. ಹಿಂಗಾಕಿ ಸಿಂದ ಅದು ಏನಾಟ ಜಾಸ್ತಿ ಇದು ಎಲ್ರಿ. ಹಂಗ ಈಗ ನೋಡ್ರಿ ಇಲ್ಲಿ ಈ ಮನೆಗೆ ಬಂದು ಕೃಷಿ ಒಳಗೆ ಭಾಗವಹಿಸಿ ನೀವು ಧಾರವಾಡಕ್ಕೆ ಹೋದ್ರಿ, ಬೇರೆ ಬೇರೆ ಕಡೆ ಹೋದ್ರಿ, ನೀವು ಪ್ರಶಸ್ತಿಗಳು ಬಂದು ಇದನ್ನ ನೋಡಿ ಏನ್ ಅನಿಸ್ತದ ನಿಮಗೆ? ಎಂದಾದ್ರೂ ಹಿಂಗ್ ವಿಚಾರ ಮಾಡಿದ್ರಿ ಇಂಥ ಒಂದು ಬೆಳೆ ಬೆಳಿಬಹುದು ಅಥವಾ ಇವ್ರು ನಮಗೆ ಗೌರವ ಕೊಡಬಹುದು ಅನ್ನುವಂಥದ್ದು ಏನಾದ್ರೂ ಎಂದಾದ್ರೂ ವಿಚಾರ ಬಂದಿತ್ತು ನಿಮಗೆ? ನಮ್ಗಿದೆ ಚಲೋ ನೆನ್ಸಿದ್ರಿ, ಎಲ್ಲ ಪ್ರಶಸ್ತಿ ಇದು ಮಾಡ್ಲಾಗತ್ತ ಚಲೋ ನೆನ್ಸದ, ಏನ ಮಾಡ್ಬೇಕು ಏನ ತಗೋಬೇಕು ಅನ್ನೋದು ಇದು ಆದ್ರ ನಮ್ಗ ಚಲೋ ಅನ್ಸದ್ರಿ. ಯಾವ ಪ್ರಶಸ್ತಿ ಕೊಟ್ಟ ಬಳಕ ತೀರಾ ನಮ್ಗೆನ ಇದು ಮಾಡ್ಬೇಕು, ನಮ್ಗ ಇದು ಸಿಗ್ಬೇಕು ಅನ್ನೋದು ಅಪೇಕ್ಷೆ ಆದ್ರಿ ಮಾಡ್ಬೇಕಂತ ಹೇಳ್ಕಿಸಿಂದ್ರ. ಅಂಡ್ ಇದೆ ಸಿಗ್ಬೇಕು, ಚಲೋ ಆಗಿ ಇದು ಮಾಡ್ಬೇಕು ನಾವು, ಚಂದಾಗಿ ಇದು ಮಾಡ್ಬೇಕು ನಾವು, ಏನಂತೂ ಇದು ಅಪೇಕ್ಷೆ ಮಾಡಿ ಜಾಸ್ತಿ ಜಾಸ್ತಿ ಇದು ಮಾಡ್ಕೋಬೇಕು ಅನ್ನೋದು ಹಂಬಲ ಅದ್ರ ನಂಗೆ. ಈಗ ಏನು ದ್ರಾಕ್ಷಿ ಮಾರಾಟ ಆಯ್ತು, ಮನುಕಾ ಮಾರಾಟ ಆಯ್ತು, ಅದ್ರ ನಂತರ ಏನು ದುಡ್ಡು ಬರ್ತದಲ್ಲ ಅದನ್ನ ಏನ್ ಮಾಡ್ತೀರಿ? ನೀವು ತಗೋತಿರೋ ನಿಮ್ಮ ಯಜಮಾನರು ತಗೋತಾರ? ಅವರೇ ಇದು ಮಾಡ್ತಾರ್ರಿ ದುಡ್ಡಿನ ವ್ಯವಹಾರ ಎಲ್ಲ, ನಿಮ್ಮ ಮನೆಯವರೇ ಮಾಡ್ತಾರೆ ದುಡ್ಡಿನ ವ್ಯವಹಾರ ಎಲ್ಲ ಅವರೇ ಮಾಡ್ತಾರ್ರಿ. ಈಗ ಹೆಚ್ಚಿಂದ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಯಾರು ನಿಮ್ಮ ಸುತ್ತಮುತ್ತಲು ಇರ್ತಾರಲ್ಲ, ಮಹಿಳೆಯರು ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಏನಾದ್ರೂ ನೀವು ತಿಳಿಸಿ ಹೇಳುವಂತದ್ದಾಗ್ಲಿ ಅಥವಾ ಅವ್ರ ಜೀವನದೊಳಗೆ ಏನಾದ್ರೂ ಬದಲಾವಣೆ ತರಬೇಕು ಅಂತ ಹೇಳಿ, ಅವ್ರ ಕೃಷಿನೂ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಏನಾದ್ರೂ ಕೇಳಿದ್ರೆ ನೀವು ಅವ್ರಿಗೆ ಏನಾದ್ರೂ ಹೇಳ್ತಾ ಇದ್ರಿ ಹೆಂಗ? ಜಾಸ್ತಿ ಜಾಸ್ತಿ ಈ ವರ್ಷ ಪಡ ಹಚ್ಚಾರ್ರಿ, ಅದನ್ನ ಕೇಳಿದ್ರು ಹೇಳ್ತೀನಿ ಅವ್ರಿಗೆ, ನೀವು ಇದು ಹೆಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ, ನಮ್ಗೆ ಏನ್ ಅನ್ಸಲ್ಲ, ಇದು ಚಲೋ ಅನ್ಸದ ನಮ್ಗೆ, ಇದು ಮಾಡ್ತಾವನು ನಮ್ಗೆ, ಯಾವ್ದು ರೋಗ ಬಂದ್ರು ಯಾವ್ದು ಇದು ಇಲ್ಲ ನಮ್ಗೆ ಮಾಡಲಿ, ಇದು ಕಂಟ್ರೋಲ್ ಮಾಡ್ಬೇಕು ಅನ್ನೋದು ನಮ್ಗೆ ಇದು ಅದ, ನಾವು ಯಾವ್ದು ಇದು ಮಾಡಲ್ಲ ಅತ್ ಹೆಕ್ಕಿಸಂತ ಹೇಳ್ತೀನಿ ಆಕೆಗೆ, ಅಯ್ಯಂದ ಇದು ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತೇಳಿ ಅವ್ರಿಗೆ ಇದು ಮಾಡಿ. ಈ ದ್ರಾಕ್ಷಿ ತೋಟ ಶುರು ಮಾಡೋದಕ್ಕಿಂತ ಮೊದ್ಲ ಇಲ್ಲಿ ಹೆಂಗಿತ್ತು, ಇದು ಜಮೀನ್ ಹೆಂಗಿತ್ತು, ಹೆಂಗ್ ಪರಿಸ್ಥಿತಿ ಇತ್ತು, ಏನೇನ್ ಮಾಡಿದ್ರಿ ನೀವು ಮೊದ್ಲಿಗೆ? ಪೂರಾ ಎಲ್ಲ ಮಡ್ಡಿ ಕಲ್ಲು ಬಾಳ್ಗಳಿದ್ದವ್ರಿ, ಕಲ್ಗಳು ಅರಸಿ ಎಲ್ಲ ಇದು ಮಾಡಿ ಲೇವಲ್ ಮಾಡ್ಕೊಂಡು ಮತ್ ಹೊರಗಿನ ಮಣ್ಣು ತರಿಸಿ ಮಣ್ಣು ಹಾಕಿ ಅಂದ ದ್ರಾಕ್ಷಿ ಹಚ್ಚಾರ್ರಿ, ಹೋಲ್ ಹಾಕಿ ಇದು ಮಾಡಿ ಕಲ್ಲು ಬಾಳ ಇದ್ದವ್ರು ಮೊದಲಿ, ಕಲ್ಲೆಲ್ಲ ಇದು ಮಾಡ್ಕಿಸಿಂದ್ರ ಅಂದ್ರ ನಾವು ಮಣ್ಣು ಹಾಕಿ ದ್ರಾಕ್ಷಿ ಹಚ್ಚಿದವ್ರಿ, ಬಾಳ ಕಲ್ರಿ ಮಡಿ ಅಡಿ ಕಲ್ಲೇ ಕಲ್ರಿ. ಅವಾಗ ವಿಶ್ವಾಸ ಇತ್ತ ನಿಮಗೆ ಇಲ್ಲೇನ್ ಬೆಳೀತದ ಅನ್ನುವಂಥದ್ದು? ಕಲ್ಲೇ ಐತ್ರಿ ಹಂಗ ಹಾಕಿಸಿ ನಮ್ಗೆ ಅದು ಜಾಸ್ತಿ ವಿಶ್ವಾಸ ಇರಲಿಲ್ಲರಿ. ಮುಂದೆ ಮಣ್ಣ ಇದು ಹಾಕ್ಲಗತ್ತಾನ ಚಲೋ ಅನಿಸ್ತಾರೆ, ಅವು ಬೆಳಿ ಚಲೋ ಇದು ಹಾಕ್ಲಗತ್ತಾರೆ, ಅವು ಬೆಳಿಲಿಗತ್ತಾರೆ. ಈಗ ದ್ರಾಕ್ಷಿ ಅಲ್ಲದೆ ಮತ್ತೆ ನಿಮ್ಮ ತೋಟದೊಳಗೆ ಏನೇನು ಮಾಡ್ತಾ ಇದ್ರಿ? ಆಡು ಸಾಕವಣೆ ಇದ್ದು ರೀ, ಆಮೇಲೆ ಮನೆ ಕೆಲಸ ಮಾಡಿಕೊಂಡು ಎಂಟು ಆಡುಗಳು ಇದ್ದು ರೀ. ಆಯ್ದು ಅವಕ್ಕೆ ವ್ಯವಸ್ಥೆ ಹುಲ್ಲ ನೀರ ಅವಕ್ಕೆ ಹಾಕ್ತೀನಿ ರೀ. ಆಯ್ದು ಆಕಳುಗಳು ಇದ್ದು ರೀ, ಜರ್ಸಿ ಆಕಳುಗಳು ಇದ್ದು ರೀ. ಅವು ಭಾಳ ನಮ್ಗೆ ದಗದ್ನಾಗ ಇದು ಆಗಲಾರ ಬಿಟ್ಟಾಕ ಅವು ತೆಗೆದು ಇವು ಜವಾರಿ ಆಕಳು ತಂದಾರಿ ಮೂರು, ಅವು ಇದು ಮಾಡ್ತಾವ್ರಿ. ಅವಕ್ಕೆ ಹುಲ್ಲ ಮೆವು ಒಗ್ಯಾದ ರೀ, ಟೈಮ್ ಟು ಟೈಮ್ ಅದು ಮಾಡ್ತೀನಿ ರೀ. ನೀರು ಕುಡಿಸೋದು ಅದು ಮಾಡ್ತೀನಿ ರೀ. ಆಯ್ದು ಕೋಳಿಗಳು ಇದ್ದು ರೀ, ಕೋಳಿದು ಇದು ಮಾಡ್ತಾವ್ರಿ. ಅದೇನು ಮನೆ ಕೆಲಸ ಮಾಡ್ಕೊಂಡು ಅವಿಟ್ಟು ಹಂಗೆ ದಗ ನೋಡ್ಕೊತ ಅವಿಟ್ಟು ಇದು ಮಾಡ್ತಾವ್ರಿ. ಎಷ್ಟು ಇದು ಅವ್ರ ನಮ್ಗೆ ಒಳ್ಳೇದು. ಅನಿತಾ ಅನಿಲ್ ಪಾಟೀಲ್ ಅವರೇ, ಇಲ್ಲಿ ತನಕ ನೀವು ನಮ್ಮ ಎಲ್ಲಾ ರೈತ ಮಹಿಳೆಯರಿಗೆ ಯಾವ ರೀತಿ ತಾವು ದ್ರಾಕ್ಷಿ ತೋಟದ ಸಲುವಾಗಿ ದುಡಿದ್ರಿ, ಮತ್ತು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ಸಾಕಷ್ಟು ಒಂದು ಸಮೃದ್ಧಿಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡಿರಿ, ಅದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು. ಮುಂದಿನ ದಿವಸಗಳಲ್ಲಿ ನಿಮ್ಮ ಕನಸುಗಳೆಲ್ಲ ಸಾಕಾರ ಆಗಲಿ ಅಂತೇಳಿ ಹಾರೈಸ್ತೀವಿ, ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧಿಸ್ರಿ, ಮತ್ತು ಎಷ್ಟು ಸಾಧ್ಯದಷ್ಟು ಕೆಲಸಗಳನ್ನು ಮಾಡಿ ಬೇರೆ ಮಹಿಳೆಯರಿಗೂ ಕೂಡ ಮಾದರಿ ಆಗ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ನಿಮ್ಮ ಅನುಭವಗಳನ್ನು ನಮ್ಮ ಎಲ್ಲ ವಿಶೇಷವಾಗಿ ರೈತ ಮಹಿಳೆಯರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇಂಡಿ ತಾಲೂಕು ಶಿಗಣಾಪುರ ಗ್ರಾಮದ ಶ್ರೇಷ್ಠ ಕೃಷಿಕ ಮಹಿಳಾ ಪ್ರಶಸ್ತಿ ವಿಜೇತೆ ಅನಿತಾ ಅನಿಲ್ ಪಾಟೀಲ್ ಅವರ ದ್ರಾಕ್ಷಿ ಬೇಸಾಯದ ಅನುಭವವನ್ನು ಕೇಳಿದರೆ. ಸಂದರ್ಶಕರು ಡಾಕ್ಟರ್ ಎಸ್ಎಸ್ ರುಳಿ. ಈ ನಂತರ ಜನಪದ ಸಂಗೀತ. ಈಶ್ವರ್ ಹೊರತಿಯವರಿಂದ ಕೇಳಿ ಭಜನೆ ಪದಗಳನ್ನು. ಸಾಕಿಲ್ಲ ಎಲೆ ಮಾನವ ಈತನು ನಿನಗೆ, ಸಾಕಿಲ್ಲ ಎಲೆ ಮಾನವ ಈತನು ನಿನಗೆ, ಸಾಕಿಲ್ಲ ಎಲೆ ಮಾನವ ಈತನು ನಿನಗೆ, ಸಾಕಿಲ್ಲ ಎಲೆ ಮಾನವ ಆಸೆಯ ಬಿಡದಿಯ ದೇಶವ ತಿರುಗಿದೆ, ಆಸೆಯ ಬಿಡದಿಯ ದೇಶವ ತಿರುಗಿದೆ, ಬೇಸರದಿಂದಲೇ ಬವಕ್ಕೆ ಬಂದನು, ಸಾಕಿಲ್ಲ ಎಲೆ ಮಾನವ ಈತನು ನಿನಗೆ, ಸಾಕಿಲ್ಲ ಎಲೆ ಮಾನವ ಈತನು ನಿನಗೆ, ಹೆಣ್ಣಿಗೆ ಮೋಯಿಸಿ ಜೀವವಾಯಿತು ಗಾಸಿ, ಹೆಣ್ಣಿಗೆ ಮೋಯಿಸಿ ಜೀವವಾಯಿತು ಗಾಸಿ, ಮಣ್ಣಿಗೆ ಮೋಯಿಸಿ ದೇಹವಾಯಿತು ಗಾಸಿ, ನನ್ನ ಜಂಬ ಮೋಡಗೊಮ್ಮೆ ಅಳಿಸಿ, ನನ್ನ ಜಂಬ ಅಳಿಸಿ ಕೊಳ್ಳದಿದು ಹೋಗುವುದು ಸೂತಿ, ಇಲ್ಲ ಎಲೆ ಮಾನವ ಈತನು ನಿನಗೆ, ಸಾಕಿಲ್ಲ ಎಲೆ ಮಾನವ ಈತನು ನಿನಗೆ, ಸತತ ಈಶ್ವರ ಪೂಜೆ ಮಾಡುತ್ತಲಿದ್ದೆ, ಸತತ ಈಶ್ವರ ಪೂಜೆ ಮಾಡುತ್ತಲಿದ್ದೆ ಭೂತದ ಬಲೆಯೊಳಗೆ ನೀನಾಗಿ ಬಿದ್ದೆ ಸತ್ತಿಸುತ್ತರು ಎಣ್ಣಗೆ ಕತ್ತಿಯೊಂದು ತಿಳದೆ ಸತ್ತಿಸುತ್ತರು ಎಣ್ಣಗೆ ಕತ್ತಿಯೊಂದು ತಿಳದೆ ಹಿತ ಬಯಸಾರಿಲ್ಲ ಒಬ್ಬನೇ ಅಲೆದೆ ಸಾಕಿಲ್ಲ ಎಲೆ ಮಾನವ ಮನೆಯಲ್ಲಿ ವಾಸ ಮಾಡಲು ಬಂದೆ ಮೋಸದ ಮನೆಯಲ್ಲಿ ವಾಸ ಮಾಡಲು ಬಂದೆ ಪಾಸಿ ಹಾಕಲು ಬಂದ ಯಮರಾಯಣಂದೆ ಗುರು ಶಂಕರನ ಕರುಣೆ ಪಡೆಯಲೆ ಗುರು ಶಂಕರನ ಕರುಣೆ ಪಡೆಯಲೆ ವಾಸವಾಗಿರುವಂತ ಮನೆಯ ಕಳ್ಕೊಂಡೆ ಸಾಕಿಲ್ಲ ಎಲೆ ಮಾನವ ಈತನು ನಿನಗೆ ಸಾಕಿಲ್ಲ ಎಲೆ ಮಾನವ ಸಾಕಿಲ್ಲ ಎಲೆ ಮಾನವ ಸಾಕಿಲ್ಲ ಎಲೆ ಮಾನವ ಈತನು ನಿನಗೆ ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಕಾಕ ಬುದ್ಧಿ ಕಡಿಗಾಕುವ ತನಕ ಕಾಕ ಬುದ್ಧಿ ಕಡಿಗಾಕುವ ತನಕ ಲೋಕದ ಗೊಡವಿನ್ಯಾತಕಬೇಕು ಲೋಕದ ಗೊಡವಿನ್ಯಾತಕಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮಾತ ಕಲಿಯಬೇಕು ಮಾತಿನ ನೀತಿ ತಿಳಿಯಬೇಕು ಮಾತ ಕಲಿಯಬೇಕು ಮಾತಿನ ನೀತಿ ತಿಳಿಯಬೇಕು ಮಾತು ಬಲ್ಲಮ ಜ್ಞಾನಿಯ ಕೂಡ ಮಾತು ಬಲ್ಲಮ ಜ್ಞಾನಿಯ ಕೂಡ ಕೋತಿಯಂಗ ಬೆನ ತೀರಬೇಕು ಕೋತಿಯಂಗ ಬೆನ ತೀರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವ ಬಲ್ಲಮ ಜ್ಞಾನಿಯ ಕೂಡ ತತ್ವ ಬಲ್ಲಮ ಜ್ಞಾನಿಯ ಕೂಡ ಕತ್ತಿಯಂಗಬೆನ ತೀರಬೇಕು ಕತ್ತಿಯಂಗಬೆನ ತೀರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಮೂಕನಾಗಬೇಕು ಜಗದೊಳು ದ್ವಾಚಾಗಿರಬೇಕು ಆಸೆ ಅಳಿಯಬೇಕು ಮನಸ್ಸಿನ ಹೇಸಿಗೆ ತೊಳಿಬೇಕೋ, ಆಸೆ ಅಳಿಯಬೇಕೋ, ಮನಸ್ಸಿನ ಹೇಸಿಗೆ ತೊಳಿಬೇಕೋ, ಆಸೆ ಅಳಿದು ಮನ ಹೇಸಿಗೆ ತೊಳೆದು, ಆಸೆ ಅಳಿದು ಮನ ಹೇಸಿಗೆ ತೊಳೆದು, ಮಾಂತನ ಪಾದಕ ಒಂದಿರಬೇಕು, ಮಾಂತನ ಪಾದಕ ಒಂದಿರಬೇಕು, ಮೂಕನಾಗಬೇಕು, ಜಗದೊಳು ಜಾಕಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜಾಕಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜಾಕಾಗಿರಬೇಕು, ಕಾಕ ಬುದ್ಧಿ ಕಡಿಗಾಗುವ ತನಕ, ಕಾಕ ಬುದ್ಧಿ ಕಡಿಗಾಗುವ ತನಕ, ಲೋಕದ ಗೊಣವಿನ್ಯಾತಕಬೇಕು, ಲೋಕದ ಗೊಣವಿನ್ಯಾತಕಬೇಕು, ಮೂಕನಾಗಬೇಕು, ಜಗದೊಳು ಜಾಕಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜಾಕಾಗಿರಬೇಕು, ಜಗದೊಳು ಜಾಕಾಗಿರಬೇಕು, ಜಗದೊಳು ಜಾಕಾಗಿರಬೇಕು. ಕಡಕೋಳ ಮಡಿವಾಳಪ್ಪನವರ ರಚನೆಯನ್ನ ಈಶ್ವರ ಹೊರತಿಯವರ ಧ್ವನಿಯಲ್ಲಿ ಕೇಳಿದಿರಿ. ಈ ನಂತರ ಈಶ್ವರ ಹೊರತಿಯವರ ಧ್ವನಿಯಲ್ಲಿ ಕೇಳಿ ಬಬಲಾದಿ ಚಿಕ್ಕಯ್ಯನವರ ರಚನೆಯನ್ನ. ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಎಚ್ಚರದಿಂದ ನಡಿಯ ತಂಗಮ್ಮ, ಎಚ್ಚರದಿಂದ ನಡಿಯ ತಂಗಮ್ಮ, ಒತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಒತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಎಚ್ಚರದಿಂದ ನಡಿಯ ತಂಗಮ್ಮ, ಹಸಿಯ ಮಣ್ಣಿನ ಕೊಡ ಬೆಸಿಕೆ ಇಲ್ಲದ ಕೊಡ, ಹಸಿಯ ಮಣ್ಣಿನ ಕೊಡ ಬೆಸಿಕೆ ಇಲ್ಲದ ಕೊಡ, ಹಸಿಯ ಮಣ್ಣಿನ ಕೊಡ ಬೆಸಿಕೆ ಇಲ್ಲದ ಕೊಡ, ಹಸಿಯ ಮಣ್ಣಿನ ಕೊಡ ಬೆಸಿಕೆ ಇಲ್ಲದ ಕೊಡ, ಹಸಿಯ ಮಣ್ಣಿನ ಕೊಡ ಬೆಸಿಕೆ ಇಲ್ಲದ ಕೊಡ, ಇಂದಿಲ್ಲ ನಾಳೆ ಬಸಿದು ಹೋಗುವ ಕೊಡ, ಇಂದಿಲ್ಲ ನಾಳೆ ಬಸಿದು ಹೋಗುವ ಕೊಡ, ಒತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಒತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಎತ್ತರದಿಂದ ನಡಿಯ ತಂಗಮ್ಮ, ಎತ್ತರದಿಂದ ನಡಿಯ ತಂಗಮ್ಮ, ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ, ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ, ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ, ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ, ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ, ಅತ್ತೆ ಮನೆಯ ಸೊಸೆಯ ತಂಗಮ್ಮ, ಅತ್ತೆ ಮನೆಯ ಸೊಸೆಯ ತಂಗಮ್ಮ, ಒತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಒತ್ತ ಮಣ್ಣಿನ ಕೊಡ ಬಿತ್ತಂದರುಳಿಯದಮ್ಮ, ಎತ್ತರದಿಂದ ನಡಿಯ ತಂಗಮ್ಮ, ಎತ್ತರ ಬಳಿ ದಂಡಿಯಲಿ ಮೆರೆಯುವ ಬಬಲಾದಿ ಹಿರಿ ಹೊಳಿ ದಂಡಿಯಲಿ ಮೆರೆಯುವ ಬಬಲಾದಿ ಹಿರಿ ಹೊಳಿ ದಂಡಿಯಲಿ ಮೆರೆಯುವ ಬಬಲಾದಿ ಚಿಕ್ಕಯ್ಯನವರ ಪಾದವ ಹಿಡಿಯಮ್ಮ ತರುಳ ಚಿಕ್ಕಯ್ಯನವರ ಪಾದವ ಹಿಡಿಯಮ್ಮ ಹೊತ್ತ ಮಣ್ಣಿನ ಕೊಡ ಬಿತ್ತ